ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯ, ನಾಳೆ ಪರಿಶೀಲನೆ. ಸ್ವೀಪ್ ಸಮಿತಿ ವತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ. ನಾಗರಿಕ ಸೇವಾ ದಿನ, ಅಧಿಕಾರಿಗಳನ್ನುದ್ದೇಶಿಸಿ ನಾಳೆ ಪ್ರಧಾನಿ ಭಾಷಣ. ರಾಜ್ಯದ 11 ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವ ಕುರಿತು ಶ್ರೀಮತಿ ಕೊಟ್ರಮ್ಮ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ಈಗ ಕೇಳೋಣ ಕೃಷಿ ಅನುಭವ ಕುರಿತು ಶ್ರೀಮತಿ ಕೊಟ್ರಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶನ ನಡೆಸಿಕೊಡುವವರು ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಹಾರುನಹಳ್ಳಿ ಗ್ರಾಮದ ರೈತ ಮಹಿಳೆ ಕೊಟ್ರಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಕೊಟ್ರಮ್ಮ. ನಮಸ್ಕಾರ ಕೊಟ್ರಮ್ಮ. ನೀವು ಕೃಷಿ ಮಾಡುವುದನ್ನು ಯಾವಾಗಲಿಂದ ಕಲ್ತ್ಕೊಂಡ್ರಿ? ನಾವು ಈಗೆಲ್ಲ ಸುಮಾರು ಅಂದರೆ ಒಂದು 8-10 ವರ್ಷ ಆದರೆ. ನಿಮಗೆ ಕೃಷಿಯ ಅನುಭವ ನಿಮ್ಮ ತವ್ರ ಮನೇಲಿ ಇತ್ತ? ತವ್ರ ಮನೇಲಿ ಅಲ್ರಿ, ಎಲ್ಲೇ ನಮ್ಮ ಯಜಮಾನ್ರು ಮಾಡಕತ್ತಿದ್ದು. ಯಾವ ವಯಸ್ಸಿಗೆ ಮದುವೆ ಆಗಿತ್ತು ನಿಮಗೆ? ನಮ್ದು 18-20 ಇಪ್ಪತ್ತು ವರ್ಷ ಆದ್ಮೇಲೆ ನಮ್ಮ ಎಷ್ಟು ಒಂದು ಹುಡ್ರೆಲ್ಲ ಇದಾಗಿ ಈಗ ಒಂದು 10-15 ವರ್ಷ ನೋಡ್ರಿ ನಾವು ಕೃಷಿ ಮಾಡಕತ್ತಿ ಇಲ್ಲಿ ಬಂದ ಮೇಲೆ. ಅಂದ್ರೆ ಇಲ್ಲಿ ನಿಮ್ಮ ಗಂಡನ ಮನೆಯಲ್ಲಿ ಕೃಷಿ ಮೊದ್ಲಿಂದ ಇದೆ? ಮೊದ್ಲಿಗೇನು ಇರ್ಲಿಲ್ಲ, ನಮ್ಮ ಯಜಮಾನ್ರು ಮಾತ್ರ ಮಾಡಕತ್ತಿದ್ರು. ಓದ್ಕೊಂಡಾರ, ಕೆಲಸ ಇಲ್ಲ, ಈ ಕೃಷಿ ಮೀಟಿಂಗ್ಗಳಿಗೆ ಹೋಗಿ ನೋಡ್ಕೊಂಬಂದು ಮಾಡಕತ್ತಿದ್ರು ಅವರು. ಅಂದ್ರೆ ಸುಧಾರಿತ ಕೃಷಿ ಮಾಡ್ತಾ ಇದ್ರಿ? ಹಾ ಸರ್. ಸ್ವಲ್ಪ ಅಂದ್ರೆ ಬೇರೆ ಬೇರೆ ರೈತರಿಗಿಂತಲೂ ಭಿನ್ನವಾಗಿ ತರಬೇತಿ ಎಲ್ಲ ಪಡೆದುಕೊಂಡು ಮಾಡ್ತಾ ಇದೀವಿ. ಆದ್ರೆ ಯಾರು ನಂಬ್ತಾ ಇಲ್ಲ, ಇವ್ರು ಮಾಡೋದೇನು ಸಿಗಲ್ಲ, ಯಾಕೆ ಮಾಡ್ಬೇಕು ಅಂತ ಈ ತರ ಬರ್ತೈತಿ. ಅವ್ರು ಜಾಸ್ತಿ ಬೆಳೆ ತಗೊಂಡಾರೆ, ನಾ ತಗೋಣ ಅಂತ ನಾ ಹೇಳಿದ್ರೆ ಅದು ಎಷ್ಟಾರ ಬರ್ಲಿ ನಮ್ಗೆ ಅಷ್ಟೇ ಸಾಕು ಅಂತ ನಮ್ಮ ಯಜಮಾನ್ರು. ಅಂದ್ರೆ ನೀವು ಸಾವಯವ ಕೃಷಿ ಮಾಡ್ತಿದ್ದೀರಿ? ಸಾವಯವ ಕೃಷಿ, ಗೊಬ್ಬರ ಹಾಕ್ತಾ ಇಲ್ಲ. ನೀವು ಅಂಗಡಿ ಗೊಬ್ಬರಗಳನ್ನು ಇಲ್ಲ ಇಲ್ಲ ಬಳಸ್ತಾ ಇಲ್ಲ. ಅಂಗಡಿ ಔಷಧಿ ಶೇಂಗಾ ಬಿತ್ತೀವಿ ಅಂದ್ರೆ ನಾವು DAP ಹಾಕಿಲ್ಲ. ಹಾಕಿಲ್ಲ. ಎರಡನೇ ಕಳೆ ತೆಗದ್ಮೇಲೆ ಇದು ಸಿಟ್ರೇಟರ್ ತಗೊಂಬಂದು ಹಾಕಿದೀವಿ. ಸಾವಯವ ಕೃಷಿಗೆ ಬರ್ತತಲ್ಲ, ಅದನ್ನ ತಗೊಂಬಂದು ಹಾಕಿದೀವಿ. ಅಂದ್ರೆ ನಿಮ್ಮ ಕುಟುಂಬ ಸಾವಯವ ಕೃಷಿ ಮಾಡ್ತಾ ಬರ್ತೇವೆ? ಮಾಡ್ತಾ ಬರ್ತೇವೆ. ಎಷ್ಟು ವರ್ಷಗಳಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ? ಈಗ 7-8 ವರ್ಷ. 7-8 ವರ್ಷ, 10 ವರ್ಷ ಆಯ್ತೇನ ಸರ್. 10 ವರ್ಷ ನಾವು ಮೊಸಂಬಿ ಹಾಕಿದ್ವಿ ಮೊದ್ಲು 10 ವರ್ಷ ನೋಡಿದ್ವಿ ಅದನ್ನ. ಏನು ಗೊಬ್ಬರ ಹಾಕ್ಲಿಲ್ಲ, ಏನು ನೀರು ಕಳೆ ಸಗಣಿ ಗೊಬ್ಬರ ಇಷ್ಟೆಲ್ಲ ಮಾಡ್ಕೊಂತ ಬಂದ್ವಿ. ಒಳ್ಳೆ ಇಂಪ್ರೂವ್ ಬಂತು, ತೋಟನು ಚೆನ್ನಾಗೆ ಬಂತು. ಆದ್ರೆ ಯಾಕ ಏನೋ ಇದಕ್ಕಿದ ಊಟ ಕಾಯಿನೇ ಬಿಡ್ಲಿಲ್ಲ ಅದು 10 ವರ್ಷ ನೋಡಿದ್ವಿ. ಆಮೇಲೆ ನಮ್ಮ ಮಕ್ಕಳು ಮತ್ತೆ ಕಂಪ್ನಿಗಳ ಕೆಲಸ ಮಾಡ್ತಿದ್ದಾರೆ, ಓದ್ಕೊಂಡಾರೆ, ಏನು ಆಗಂಗಿಲ್ಲ, ಸುಮ್ಮನೆ ದುಡಿತಿ, ಸುಮ್ಮನೆ ಕೆತ್ತಿ ಕೆತ್ತಿ ಕೆತ್ತಿ ಏನು ಮನುಷ್ಯ ಏನು ಉಳಿಲಿಲ್ಲ ಅಂತೇಳಿ ಬೇಡಪ್ಪ ಅದನ್ನ ತೆಗೆದು ಏನಾದ್ರು ಬ್ಯಾರೆ ಮಾಡೋ ಅನ್ನತ್ತಿಗೆ ಅವರು ಹೆಂಗಾರ ತೆಗಿರಪ್ಪ ಮತ್ತೆ ಅವಾಗ ಮಿಷನ್ ತರಿಸಿ ಗಿಡನ ತೆಗೆದ್ವಿ. ಅವು ಮೋಸಂಬಿ ತೆಗ್ಸಿದ್ರಿ? ತೆಗ್ಸಿದ್ವಿ. ಅದು ಯಾಕೆ ಕಾಯಿ ಬಿಡ್ಲಿಲ್ಲ ಅಂತ ಮತ್ತೇನಾದ್ರು ಪರಿಶೀಲನೆ ಮಾಡಿಸಿದ್ರ? ಮಾಡಿಸಿದ್ವಿ. ಸಸಿನ ಇದು ಬಂದತಿ, ಸರಿ ಇಲ್ಲ ಫೇಲ್ ಬಂದತಿ ಕೇಳೇನ ತಗ್ಸಿದ್ದು. ಬಹುಶಃ ನಿಮಗೆ ಕೃಷಿ ಬ್ಯಾಡ ಅನ್ಸಿರ್ತದ ಅವಾಗ? ನಾ ಲಾಸ್ ಆಗೈತಿ, ಅದ್ರದ್ದು ಏನು ಸಿಗಂಗಿಲ್ಲ ಬೇಡ ಅಂತ ನಾನು ಹೇಳಿದ್ರು ನಮ್ಮ ಯಜಮಾನ್ರು ಕೇಳ್ತಾ ಇಲ್ಲ, ಕೇಳ್ತಾ ಇಲ್ಲ, ಅವ್ರು ಮಾಡೋದು ಬಿಡಲ್ಲ, ಅದ್ರದ್ದು ಎಷ್ಟಾರ ಸಿಗ್ಲಿ ಅವ್ರು ಅದನ್ನೇ ಮಾಡೋದು. ಈಗ ಆಲ್ರೆಡಿ ಒಂದು 5 ಲೀಟ್ರ್ ಗೋಮೂತ್ರ ಹಿಡ್ದೆ ಇಟ್ಟದಾರ ಮನೆಯಾಗ, 2 ಎಮ್ಮೆ ಅದಾವು, 2 ಆಕಳ ಅದಾವು, ಯಾವಾಗ್ಲೂ ಮಾಡ್ತಾನೆ. ನೀವು ಸಾವಯವ ಕೃಷಿ ಮಾಡ್ಬೇಕಂದ್ರೆ ಈಗ ಟೊಮಟ್ಯಾಗ ಬರೇ ಅದನ್ನ ಗೋಮೂತ್ರನ ಹೊಡೆದ್ರದು ಜೀವಾಮೃತನ ರೆಡಿ ಮಾಡ್ತದೀವಿ, ಅದನ್ನ ಮಾಡ್ತೀವಿ. ಈಗ ಸಾವಯವ ಕೃಷಿ ಮಾಡ್ಬೇಕು ಅನ್ನೋದಾದ್ರೆ ಅದಕ್ಕೆ ಏನೇನು ನೀವು ಸಿದ್ಧತೆ ಮಾಡ್ಕೊಳ್ತೀರಿ? ಔಷಧಿಗಳಂದ್ರೆ ಒಂದು ಡ್ರಮ್ ತಗೊಂಬ ಐತಿ, ಆ ಡ್ರಮ್ಗೆ ಒಂದು 5 ಕೆಜಿ ಸಗಣಿ, ಒಂದು 2 ಲೀಟ್ರ್ 3 ಲೀಟ್ರ್ ಗೋಮೂತ್ರ, ಮತ್ತು ಆಮೇಲೆ 1 ಕೆಜಿ ಉಳ್ಳಿ ಹಿಟ್ಟು, 1 ಕೆಜಿ ಬೆಲ್ಲ, 1 ಕೆಜಿ ಅಲಸಂದಿ ಹಿಟ್ಟು, 1 ಕೆಜಿ ಗೋಧಿ ಹಿಟ್ಟು, ಇಷ್ಟು ಹಾಕಿ ಒಂದು 3 ದಿವಸ ಡೈಲಿ ಬಿಟ್ಬಿಡ್ತೀವಿ ಅದನ್ನು. ಹಾ, ಕೊಳೆ ಡ್ರಮ್ಗೆ ಹಾಕಿ ಡ್ರಮ್ ತುಂಬ ನೀರು ತುಂಬಿಸಿ ಅದನ್ನ ಹಾಕಿ ಬಿಟ್ಬಿಟ್ರೆ ಆಮೇಲೆ ಒಂದು 3 ದಿವಸ ಹಾಕಿದ್ರೆ ಮತ್ತೆ ಹೆಚ್ಚಿಗೆ ಹಾಕಂಗಿಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ನೀರು ಗುಂಟನಾರ ಬಿಡ್ಬೋದು. ನಾವು ಟ್ಯಾಂಕಿಲ್ಲಾರ 1/2 ಲೀಟ್ರ್ ಹಾಕ್ಯಂತ ಟ್ಯಾಂಕಿಗೆಲ್ಲ ಹೊಡಿಬೋದು. ತಿರುವೋದು ಮಾಡ್ತೀವಿ, 3 ದಿವಸ ಕಂಟಿನ್ಯೂ ಆಗಿ ತಿರುಕಿಂತಾನೆ ಇರ್ತೀವಿ. ಸೊ ಅದು ಎಲ್ಲ ನೀರ್ ತರ ಆಗುತ್ತೆ. ಎಲ್ಲ ನೀರ್ ತರಾನ ಇರ್ತದೆ, ಸ್ಟ್ರಾಂಗ್ ಜಾಸ್ತಿ ಆಗ್ತದೆ. ಹೌದಾ? ಅದನ್ನ ಯಾವ್ದಕ್ಕೆ ಕೊಡ್ಬೇಕು, ಯಾಕೆ ಕೊಡ್ಬೇಕು? ಸರ್ಕಾರಿ ಗೊಬ್ಬರ ಏನು ಕೊಡೋದಲ್ಲ, ಅದನ್ನ ಬಡ್ಡಿಗೆ ಸಿಂಪರಣೆ ಮಾಡಬೇಕು, ಇಲ್ಲ ನೀರ್ ಗುಂಟ ಬಿಡಬೇಕು. ಹಾ, ಅಂತ ಕಡಿತೀವಲ್ಲ, ಅಂತ ಕಡಿಯುವಾಗ ಸಾಲಿಗೆ ಒಂದಿಷ್ಟು ಬಿಡಬೇಕು ನೀರ್ ಗುಂಟ, ಇಲ್ಲಾಂದ್ರೆ ಸಿಂಪರಣೆ ಮಾಡಬೇಕು. ನೀವು ಯಾವ ಕೆಲಸ ಮಾಡ್ತೀರಿ, ಸಿಂಪರಣೆ ಮಾಡ್ತಿರೋ ನೀರ್ ಗುಂಟ? ಎರಡೂ ಮಾಡ್ತೀವ್ರಿ. ಅನುಕೂಲ ಹೆಂಗ ಅನುಕೂಲ ಆಗ್ತದೆ ಹಂಗ, ನಾವು ಇಬ್ಬರೇ, ಯಾರು ಇರಂಗಿಲ್ಲ. ಕೃಷಿ ಮಾಡೋದು ನೀವಿಬ್ರೆ ಗಂಡ? ಹಾ, ನಾವಿಬ್ಬರೇ ಗಂಡ ಎಂತಿ, ಯಾರು ಮರದಪ್ಪರು. ಮಾರ್ಗದಪ್ಪರು ಈ ಭಾಗದಲ್ಲಿ ಪ್ರಗತಿಪರ ಕೃಷಿ ಕರೆಸ್ಕೊಂಡಿದ್ದಾರೆ. ಈಗ ನೀವು ಇದಲ್ದೆ ಮತ್ತೇನು ಸಿದ್ಧತೆ ಮಾಡ್ಕೊಳ್ತೀರಿ? ಇದು ಒಂದು ಔಷಧಿ ಅಥವಾ ಗೊಬ್ಬರ, ಇದು ದ್ರಾವಣ ಗೊಬ್ಬರ, ಇದು ಇದಲ್ದೆ ಮತ್ತೇನು ಸಿದ್ಧತೆ? ಮತ್ತೆ ಈಗ ಗೊಬ್ಬರ ಮಾಡ್ಬೇಕಂತ. ಯಾವ ತಯಾರು ಮಾಡ್ಬೇಕಂತ? ಎರೆಹುಳು ಗೊಬ್ಬರ ಮಾಡ್ತೀವಿ. ಎರೆಹುಳು ಗೊಬ್ಬರ ಮಾಡ್ತೀವಿ. ಮಾಡಿದ್ರೆ ಮೊದ್ಲೆಲ್ಲ ಮಾಡಿದಿವ್ರಿ? ಮೊದ್ಲೆಲ್ಲ ಮಾಡಿದ್ವಿ, ಮತ್ತೆ ಹಿಂಗ ಏನೋ ಇದಾಗ್ಲಿದ್ದಕ್ಕ ಯಾರೋ ತಗೊಳ್ಳಿದ್ದಕ್ಕ ಹಂಗಾಗಿ ಸ್ವಲ್ಪ ಇದು ಮಾಡಿದ್ವಿ, ಮತ್ತೆ ಇವಾಗ ಸ್ಟಾರ್ಟ್ ಮಾಡೈತಿ. ಎರೆಹುಳು ಗೊಬ್ಬರ ನೀವು ಬಳಕೆ ಮಾಡ್ತಿದ್ರಿ? ಹಾ, ಮಾಡ್ತದ್ರಿ. ನಿಮ್ಮ ಕೃಷಿಗೆಲ್ಲ ಬಳಕೆ ಮಾಡ್ತೀವಿ, ಮಾಡ್ತದ್ರಿ. ಯಾವ್ಯಾವ ಬೆಳೆಗೆ ಸೂಕ್ತ ಅದು? ಎಲ್ಲ ಬೆಳೆಗೇನು ಬರ್ತದ್ರಿ, ಅಗತ್ಯ ಇದೆ, ಎಲ್ಲ ಬೆಳೆಗೇನು ಅಗತ್ಯ. ಯಾವ ಹಂತದಲ್ಲಿ ಕೊಡ್ಬೇಕು ಅದನ್ನ ಎರೆಹುಳು ಗೊಬ್ಬರ? ಗೌರ್ಮೆಂಟ್ ಗೊಬ್ಬರ ಕೊಡ್ತಾರಲ್ಲ ಅದಕ್ಕೆ, ಅದಕ್ಕೆ ಸರಿಯಾಗ ಆ ಟೈಮಿಗೆ ಎಲ್ಲ ಅದನ್ನ ಕೊಟ್ರೆ ಮುಗೀತು, ಇದ್ರ ಬದ್ಲೆ ಅದನ್ನ ಕೊಟ್ರೆ ಮುಗೀತು. ಒಟ್ಟು DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಯಾವ ಗೊಬ್ಬರಕ್ಕೆ ಪರ್ಯಾಯವಾಗಿ ಎರೆಹುಳು ಗೊಬ್ಬರ ಕೊಡ್ತೀರಿ? ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರ ಬಳಕೆ ಆಗ್ತದ ನಿಮ್ಮಲ್ಲಿ? ಹಾ, ಕೊಟ್ಟಿಗೆ ಗೊಬ್ಬರನು ನಾವು ಹಾಕ್ತೀವ್ರಿ, ದನಗಳೇನು ಅದಾವಲ್ಲ, ಕೊಟ್ಟಿಗೆ ಗೊಬ್ಬರ ನಾವು ವರ್ಷ ಏರ್ಸ್ಬಿಡ್ತೀವ್ರಿ. ಭೂಮಿ ಎಲ್ಲ ಅದ ಮಾಡ್ಕೊಂಡು ಮಾಡ್ತೀವಲ್ಲ ಎಲ್ಲ, ಏಕ್ ಒಂದೇ ಪಟ್ಟಿತ್ತು, ಹಿಂದಿನ ವರ್ಷ ಎಲ್ಲ ಒಡ್ಡಾಕ್ಸ್ಕೊಂಡಿವಿ, ನಾವೇ ಕೈಲಿದ್ದ ಖರ್ಚಿಟ್ಟು ಒಡ್ಡಾಕ್ಸ್ಕೊಂಡು ಆ ಒಡ್ಡಿಗೆ ನಿಂಬೆ ಗಿಡ, ನುಗ್ಗೆ ಗಿಡ ಇಟ್ಟರು. ಅದೀಗ ಒಡ್ಡಿಗೆ ಒಡ್ಡಿಗೆಲ್ಲೂ ಸಹಿತ ನೀವು ಗಿಡ ಮರಗಳನ್ನ ಹಾಕೊಂಡಿದ್ದೀರಿ? ಹಾಕೊಂಡಿದ್ವಿ. ಅಲ್ಲಿ ಸಹಿತ ವೇಸ್ಟ್ ಆಗ್ಲಾರ್ದಂಗೆ ಜಾಗ ವೇಸ್ಟ್ ಆಗ. ಏನೇನು ಹಾಕೊಂಡಿರಿ ಸಾಲುಗಳಿಗೆ? ಸಾಲುಗಳಾಗ ನಿಂಬೆ ಗಿಡ, ನುಗ್ಗೆ ಗಿಡ ಅದಾವ, ತೆಳಗೆಲ್ಲ ತ್ಯಾಗದ ಮರ ಇದಾವ. ಸೊ ಮರ ಕೃಷಿನೂ ಮಾಡ್ತಾ ಇದ್ದೀರಿ? ತ್ಯಾಗದ ಮರ ಈಗ ಒಂದು 20 ಮರ ಇದಾವ, ಒಳ್ಳೆ ಚೆನ್ನಾಗೇ ಬಂದಾವು. ಎಷ್ಟು ವರ್ಷದ ಮರ ಈಗ? ಈಗೆಲ್ಲ 10 ವರ್ಷದ್ದು. 10 ವರ್ಷ? 10 ವರ್ಷ. ಕಟಾವಿಗೆ ಬರ್ಬೇಕಂದ್ರೆ? ಕಟಾವಿಗೆ ಬರ್ಬೇಕಂದ್ರೆ 20 ವರ್ಷ ಬೇಕದು. ಇನ್ನು 10 ವರ್ಷ? ಇನ್ನು 10 ವರ್ಷ ಬೇಕದು. ಒಳ್ಳೆ ಸೈಜುನು ಚೆನ್ನಾಗಿ ಬಂದೈತಿ, ಒಳ್ಳೆ ಚೆನ್ನಾಗೂ ಬಂದೈತಿ. ಅದು ತ್ಯಾಗದ ಮರದ ಬೇಡಿಕೆ ಇದೆ ನಿಮ್ಮಲ್ಲಿ, ಖರೀದಿ ಮಾಡ್ತಾರೆ? ಮಾಡ್ತಾರೆ. ನಾವು ಮನೆ ಕಟ್ಸಿದ್ವಿ, ನಾವು ಮನೆಗೆ ಬಳಕೆ ಮಾಡ್ಕೊಂಡಿವ. ಬಳಕೆ ಮಾಡ್ಕೊಂಡ್ರಿ? ಒಂದು 6 ಗಿಡ ಇದ್ವು, ಒಳ್ಳೆ ಚೆನ್ನಾಗಿದ್ವು, ನಾವು ಮನೆ ಕಟ್ಟಿದ್ವಲ್ಲ, ನಮ್ಮ ಮನೆಗೆ ಬಳಕೆ ಮಾಡ್ಕೊಂಡಿವ. ಈ ಗ್ರಾಮದವರು ಅಥವಾ ಸುತ್ತಮುತ್ತಲ ಗ್ರಾಮದವರು ಬರ್ತಾರ ಕೇಳ್ತಾರ? ನಮ್ಮಲ್ಲಿ ಅಂತೂ ಯಾರು ಬಂದಿಲ್ಲ, ನಾವು ಕೊಟ್ಟಿಲ್ಲಲ್ಲ, ಕೊಡ್ತೀವಿ ಅಂದ್ರೆ ಯಾರಾದ್ರೂ ಕೇಳ್ತಾರೆ, ಕೊಡವೇನಿದ್ದವಲ್ಲ, ನಾವು ಯಾರಿಗಾರು ಕೊಡ್ತೀವಿ ಅಂತ ಹೇಳಿದ್ರೆ ಬರ್ತಾರೆ. ಈಗ ನೀವು ಮುಖ್ಯವಾಗಿ ಸಾವಯವ ಕೃಷಿನೇ ಮಾಡ್ತಾ ಇದ್ದೀರಲ್ವಾ, ಈ ಸಾವಯವ ಕೃಷಿಯಲ್ಲಿ ಏನೇನ್ ಬೆಳೆ ಬೆಳಿತಿದ್ರಿ? ಯಾವ್ಯಾವ ಬೆಳೆಗಳನ್ನು ಹೆಚ್ಚಾಗಿ? ಮೆಕ್ಕೆಜೋಳ ಬೆಳಿತೀವಿ. ಮೆಕ್ಕೆಜೋಳ, ರಾಗಿ ಬೆಳಿತೀವಿ, ರಾಗಿ, ಉಣ್ಣಜೋಳ, ಜೋಳ, ಶೇಂಗಾ. ಶೇಂಗಾ, ಇವು 4 ಮುಖ್ಯವಾಗಿ ಬೆಳೆಗಳನ್ನು ಬೆಳಿತೀರಿ? ಬೆಳಿತೀವಿ ಸರ್. ಇದ್ರ ಜೊತೆಗೆ ತರಕಾರಿ, ತೊಗರಿ ಅಂತ ಹಾಕ್ತೀವ್ರಿ. ತೊಗರಿ ಹಾಕ್ತೀವಿ. ತೊಗರಿ ಹಾಕ್ತೀವ್ರಿ. ಶೇಂಗಾದಾಗ ಮೊದ್ದೆ ಅಲಸಂದಿ ಊರ್ತೀವಿ, ಮತ್ತೆ ಉಪ್ಪುಗಡ್ಲೆ, ಹಸೆ ಕಡ್ಲೆ ಅವನ್ನ ಊರ್ತೀವಿ. ಅದೆಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ಬೋದಿಗೆ ನೀವು ಹೇಳಿದ ಮಿಶ್ರ ಬೆಳೆ. ಮೊಸರು ಬೇಳೆನೂ ತೆಗಿತೀವ್ರಿ. ಹಸೆಕಡ್ಲಿನೂ ಹಾಕ್ತೀರಿ? ಹಸೆ ಕಡ್ಲಿನೂ ಹಾಕ್ತೀರಿ. ಯಾವ ಬೆಳೆಯಲ್ಲಿ ಮುಖ್ಯವಾಗಿ ಬೆಳಿತೀರಿ ಅದನ್ನ? ಶೇಂಗದಲ್ಲಿ ಹಾಕ್ತೀರಿ? ಶೇಂಗದಾಗ ಬ್ಯಾಸಿಗೆ ಬರ್ತೈತ್ರಿ. ಮಳೆಗಾಲಕ್ಕೇನು ಹಾಕಿಲ್ಲ, ಬ್ಯಾಸಿಗೆ ಶೇಂಗದಾಗ ಬರ್ತೈತ್ರಿ. ಈಗ ನೀವು ಸಾವಯವದಲ್ಲೇ ಶೇಂಗಾ ಬೆಳಿತಾ ಇರೋದ್ರಿಂದ ಶೇಂಗಾದ ಇಳುವರಿ ಪ್ರಮಾಣ ಹೇಗೆ ಬರ್ತದೆ, ಎಷ್ಟು ಬರ್ತದೆ? ಚೆನ್ನಾಗೈತ್ರಿ ಈ ವರ್ಷ. ನಾವು ಈ ವರ್ಷ ಏನು ಹಾಕಿಲ್ಲ, ಆದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ. ಇಳುವರಿ ಚೆನ್ನಾಗಿ ಬಂದಿದೆ. ಚೆನ್ನಾಗೈತೆ. ಈ ಹಿಂದೆ ಹೇಗೆ ಬರ್ತಿತ್ತು? ಮೊದಲು ಮೊದಲೆಲ್ಲ ಚೆನ್ನಾಗ ಬರ್ತೈತ್ರಿ, ಅದಕ್ಕೂ ಚೆನ್ನಾಗ್ ಇದು ಪ್ರಾಫಿಟ್ ಚೆನ್ನಾಗ್ ಬರ್ತೈತ್ರಿ. ಇದು ಜಾಸ್ತಿ ಬರ್ತೈತಲ್ಲ, ಹಂಗಾಗಿ ನೆಲ ಹಾಳಾಕತ್ತೆ ಅಂತ ಹೇಳಿ ನಮ್ಮ ಮನೆಯಾಗ ಒಟ್ಟ ಹಾಕಿಲ್ಲ. ಈಗ ನಾವು ಬಿಟ್ಟರದ್ರಿಂದ ಬೆಳೆ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಚೆನ್ನಾಗೈತ್ರಿ ಇಳುವರಿ. ನೋಡ್ಬೇಕು ಈ ಸಲ ಎಷ್ಟು ಬರ್ತೈತೆ. ಮೆಕ್ಕೆಜೋಳಕ್ಕೂ ನೀವು ಯಾವುದೇ ಔಷಧಿಗಳನ್ನ? ಮೆಕ್ಕೆಜೋಳಕ್ಕ ಬಳಸಿದ್ದೀವ್ರಿ. ಬಳಸಿರಿ? ಬಳಸಿದ್ದೀವಿ ನಾವು. ಯಾಕೆ ಅದಕ್ಕೆ ಬೇಕೇ ಬೇಕಾ ಆತರ ಹೇಗೆ ಬೇಕು ಅದಕ್ಕೆ ಮೆಕ್ಕೆಜೋಳಕ್ಕೆ ಅಂದ್ರೆ ಸ್ವಲ್ಪ ಅದಿದ್ರನ ಚೆನ್ನಾಗ ಅಂತ ಹೇಳಿ ಇನ್ನ ಮಾಡಿರ್ಲಿಲ್ಲ. ಗೊಬ್ಬರ ಹಾಕಿದ್ವಿ ಅಂದ್ರೆ ಈ ವರ್ಷ ಮಳೆಗಾಲ ಜಾಸ್ತಿ ಆಯ್ತಾರಲ್ಲ, ಸ್ವಲ್ಪ ಹೀರೆ ಉಪ್ಪು ಕೊಟ್ಟಿದ್ವಿ. ಬೆಳ್ಳಗಾಗ್ಬಿಟ್ರೆ ಅದು ಮ್ಯಾಕ್ ಹೇಳ್ತಾ ಇಲ್ಲ, ಹಂಗಾಗಿ ಕೊಟ್ಟಿದ್ವಿ. ಊಟದ ಜೋಳಕ್ಕೆ ಹಾಕಿಲ್ರಿ? ಹಾಕಿಲ್ಲ. ಇಲ್ಲ, ಜೋಳ ಬೆಳೆದಿಲ್ವಾ ಅಥವಾ ಗೊಬ್ಬರ? ಜೋಳನೇ ಬೆಳೆದಲ್ರಿ ಈ ವರ್ಷ ನಾವು. ಬೆಳೆದಿಲ್ಲ. ಈ ಹಿಂದೆ ನೀವು ಜೋಳ ಬೆಳಿತಾ ಇದ್ರಿ? ಬೆಳಿತೇವೆ. ಅವಾಗ ನೀವು ಅದನ್ನ ಸಾವಯವದಲ್ಲೇ ಬೆಳಿತಿದ್ರೆ ಹೇಗೆ? ಸಾವಯವದಲ್ಲೇ ಬೆಳಿತೇವ್ರಿ. ಯಾವುದೇ ಅಂಗಡಿ ಗೊಬ್ಬರಗಳನ್ನ ಕೊಟ್ಟಿಲ್ಲ? ಹಾಕಲ್ರಿ. ಆದ್ರೆ ನಮ್ಮ ಮನೆಗೆ ಎಷ್ಟು ಬೇಕಷ್ಟ ಮಾತ್ರ ಹಾಕ್ಕಿಂತೀವಿ ನಾವು. ಮಾಡಿದ್ರೆ ಮಾಡಾರಿಲ್ಲ, ಅದನ್ನ ಒಣಗ್ಸಕ್ಕಾಗ್ಲಿ ಹಾಕ್ಸಕ್ಕಾಗ್ಲಿ ಅಳ್ಡಕ್ಕಾಗ್ಲಿ ಮಾಡಾರು ಇರ್ಬೇಕ. ಹುಡುಗರು ಅಂತಾರ, ವಯಸ್ಸಿನವ್ರು ಇರಲ್ಲ, ನಾವಿಬ್ರು ನಮ್ಗೆ ಎಷ್ಟು ಬೇಕಾಗ್ತದ ಅಷ್ಟು ಮಾಡ್ಕೊಂತೀವಿ ಅಂತ. ಅಂದ್ರೆ ಒಬ್ರು ಇಬ್ರಲಿಂದ ಮಾಡ್ಲಿಕ್ಕೆ ಆಗಲ್ಲ, ಆಗಲ್ರಿ. ಮನೇಲಿ ಎಲ್ಲರೂ ಎಲ್ಲರೂ ಇರ್ಬೇಕು. ಅದು ಕಳೆ ಜಾಸ್ತಿ, ಅವು ಇವ್ ಮಧ್ಯಕ್ಕೆ ಗಿಡಗಳು ಹಾಕ್ಯಂತೀವಿ. ನಮ್ಮನೆಯಾಗ ಯಾವಾಗ್ಲೂ ಈ ವರ್ಷದಕ್ಕೂ ಬರೇ ಸಲಿಕೆ ಗುದ್ದಲು ಹಿಡ್ಕೊಂಡೆ ನಿಂತಿರ್ತಾರ. ನೀವು ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಬೆಳಿತೀರ ಅಂತ ಹೇಳಿದ್ರಿ, ಯಾವ್ಯಾವ ತರಕಾರಿಗಳನ್ನ ಬೆಳಿತೀರಿ? ಈ ಟೊಮಟೊ ಹಾಕಿವ್ರಿ, ಈ ಸಲ ಹಾಕಿರೋದೇನ ಟೊಮಟನ? ಟೊಮಟೊ ಏನು ನಿಮ್ಮ ಮನೆ ಬಳಕೆ ಪೂರ್ತಿ? ಇಲ್ಲ ಇಲ್ಲ ಇಲ್ಲ, 1,000 ಆಗಿ ಮಾರ್ಕೆಟ್ ಗಮನ ಇಟ್ಕೊಂಡೆ ಹಾಕಿವ್ರಿ. ಈಗ ನೀವು ಈ ತರಕಾರಿ ಬೆಳೆಗಳಿಗೂ ಸಹಿತ ಸಾವಯವ ಗೊಬ್ಬರಗಳನ್ನೇ ಕೊಡ್ತೀರಿ? ಹ್ಞೂನ್ರಿ. ಯಾವುದೇ ಔಷಧಿಗಳನ್ನ ಹೊರಗಡೆ ತಂದು? ಇಲ್ಲ ಇಲ್ಲ, ಬಳಸೇ ಅಲ್ಲ. ಹಾಗಾಗಿ ನಿಮ್ಮ ಈ ಬೆಳೆಗಳಿಗೆ ವಿಶೇಷ ಬೇಡಿಕೆ ಏನಾದರೂ? ಯಾವ ಬೇಡಿಕೆನೂ ಇಲ್ಲ ರೀ. ಮಾರಾಟದ ಬೆಲೆ ಆದ್ರೆ ಸಿಗ್ಬೇಕಲ್ವಾ? ಎಲ್ಲಿ ಸಿಗ್ತದ್ರಿ, ಯಾರು ತಗೊಂತಾರ ಅದನ್ನ? ನಿಮ್ ಬೆಲೆಗೆ ಯಾರು ತಗೊಳಲ್ಲ? ನಮಗೆ ಇಲ್ಲಿ 10 ರೂಪಾಯಿ 3 ಕೆಜಿ ಸಿಗ್ತತಿ, ನಾವೇನ್ ಮಾಡ ನಿಮ್ಮದು ಅಷ್ಟು ತಗೊಂಡು. ಹಳ್ಳಿ ಜನಗಳು ಹೇಳೋದೇ ಅದನ್ನಲ್ರಿ. ಹಾಗಾದ್ರೆ ಸಾವಯವ ಕೃಷಿ ಮಾಡ್ತಾ ಇರ್ತಕ್ಕಂತ ನಿಮ್ಮಂತ ಒಂದು ಪ್ರತ್ಯೇಕವಾಗಿರ್ತಕ್ಕಂತ ಒಂದು ಮಾರ್ಕೆಟೆ ಮಾಡ್ಕೊಳ್ಬಹುದಲ್ವಾ? ಇದು ಸಾವಯವ. ಅದು ಈಗ ಎಷ್ಟು ವರ್ಷ ರೀ, 3-4 ವರ್ಷ ಆತಲ್ಲ ಹೇಳಕತ್ತೆ. ವಿಷಮುಕ್ತವಾಗಿರ್ತಕ್ಕಂಥದ್ದು ಈ ತರದ್ದು ನೀವು ಬೇರೆ ಬೇರೆ ಕಡೆ ನಗರಗಳಲ್ಲೆಲ್ಲ ಮಾರ್ಕೆಟ್ಗಳಿದಾವೆ, ಅಲ್ಲಿಗೆ ಏನಾದ್ರೂ ಲಿಂಕ್ ಇಟ್ಕೊಳ್ಳಕ್ ಸಾಧ್ಯ ಆಗಿಲ್ವಾ ನಿಮಗೆ? ಹೇಗೆ ಟೊಮಾಟೊ ಆಗ್ಲಿ ಬೆಂಡೆಕಾಯಿ ಆಗ್ಲಿ ತರಕಾರಿ ಬೆಳೆಗಳು ಯಾವ ಮಾರ್ಕೆಟ್ಗೆ ಹೋಗ್ತದೆ? ಇಲ್ಲೇ ಹೊಸಪೇಟೆ ಮಾರ್ಕೆಟ್ಗೆ ಆಗ್ತದೆ. ಹೊಸಪೇಟೆ APMC ಅಲ್ಲಿ. ಹಾ, ಸೊ ಅಲ್ಲಿ ಇದು ಚೆನ್ನಾಗಿ ಗುಣಮಟ್ಟ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಏನಾದ್ರೂ ಅಲ್ಪ ಸ್ವಲ್ಪ ಹೆಚ್ಚಿನ ಅಂದ್ರೆ ಇದೇ ಮಾರ್ಕೆಟ್ ರೇಟ್? ಮಾರ್ಕೆಟ್ ರೇಟ್ ಏನ್ ಸಿಗುತ್ತೆ ಅದು ಬೇರೆ, ಎಲ್ಲಾ ರೈತರ ಬೆಳೆಗೆ ಏನ್ ಬೆಲೆ ಸಿಗುತ್ತೆ ಅದು ಸಿಗ್ತದೆ. ಅದೇ ರೇಟ ಸಿಗ್ತದೆ. ಸಾವಯವದ್ದು ಅಂತ ಹೇಳಿ ನೀವು ಒಂದ ಬ್ರ್ಯಾಂಡ್ ಮಾಡ್ಕೊಂಡು ಹಂಗಂತೇಳಿ ಮಾಡ್ಕೊಂಡ್ರೆ ಯಾರು ಒಬ್ರು ಇಬ್ರು ನಮ್ಮ ಮಾವಿನ ಹಣ್ಣು ಇದ್ವು, ಯಾರು ಸಿಟಿಗಳವರು ಮರೇಮನಳ್ಳಿಯರಾಗ್ಲಿ ಹೊಸಪೇಟೆಯರಾಗ್ಲಿ ಹಿಂಗ ಯಾರು ಚಿಲ್ಕ ನಟ್ಟಿ ಯಾರು ಕೃಷಿ ಬಗ್ಗೆ ಮಾತ್ರ ತಿಳ್ಕೊಂಡಿರೋರು ಬಂದು ನಮಗೆ ಇಷ್ಟು ಬೇಕಾಕತಿ ಕೊಡ್ರಿ ಅಂತ ಅವ್ರು ಮಾತ್ರ ಒಯ್ಯಾರು ಬಂದು. ತಿಳುವಳಿಕೆ ಇದ್ದವ್ರು ಮಾತ್ರ ಅಷ್ಟು, ಇಲ್ಲ ಇದು ನಮಗೆ ಎಷ್ಟು ಬೇಕು ಅಷ್ಟೇ ಬೇಕಂತ ಹೇಳಿ ಅವ್ರಿಗೆ ತಕ್ಕನಷ್ಟು 10 ಕೆಜಿ ಹಂಗೆ ಮಾವಿನ ಹಣ್ಣುಗಳು ಅಂತ. ನಾವು ಹುಲ್ಲು ಹಾಕಿ ಮಾಡೋದು, ಎಣ್ಣೆ ಪಣ್ಣೆ ಎದ್ದಂಗಿಲ್ಲ, ಆ ಸೈಜ್ ಎಷ್ಟಾರ ಇರಲಿ ಒಟ್ಟ ನಮಗೆ ಬೇಕಿದ್ವು ಅಂತೇಳಿ ಆರ್ಡರ್ ಮಾಡಿ ಕೊಟ್ಟು ಅವ್ರು ಬಂದು ಮಾತ್ರ ತಗೊಂಡು ಹೋಗ್ತಿದ್ರು ನೋಡ್ರಿ. ಮರ ಕೃಷಿ ಮಾಡ್ತಿದ್ರಿ ನೀವು? ಹಾ, ಎಲ್ಲ ನೀರು ಹೋದ್ಮೇಲೆ ಎಲ್ಲ ಒಣಗೋಗ್ಬಿಡ್ತಾರೆ. ಈಗ ಒಂದ್ 4 ಮಾತ್ರ ಉಳ್ದೈತಿ, ಮಲಗೋಬೈತಿ, ಅದೇ ಒಂದೇ ಉಳ್ದೈತಿ. ಇನ್ನು ಬೇವಿನ ವಿಷ ಅಂತಾರ ಅವು, ಅದೇ ಈ ಕಡೆಗೆ ಅದಾವ್ರಿ 4-5 4 ಚೆನ್ನಾಗ ಬಿಟ್ಟವ್ರಿ ಈ ವರ್ಷ, ಚೆನ್ನಾಗ ಬಿಟ್ಟವ. ಪ್ರತಿ ವರ್ಷ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಮಾವಿನ ಹಣ್ಣಿನಿಂದ ಲಾಭ ಸಿಗ್ತದೆ? ಚೆನ್ನಾಗ ಸಿಗ್ತತ್ರಿ. ಖುಷಿಯಾರ್ ಬೆಳ್ಳಿ ಬೆಳ್ಳಿ ಒಂದು 4 ಜನ ಮರನ್ ಮಳೆಯವ್ರು ಬರ್ತಿದ್ರು ಅವ್ರಿಗಷ್ಟೇ, ಬಟ್ ಅವರು ರೇಟ್ ನಾವು ಹೇಳ್ತಾನೆ ಇರಲಿಲ್ಲ ಅವ್ರಿಗೆ. ಈ ಕೃಷಿ ಹಣ್ಣಿನ ರೇಟ್ ಏನಿರ್ತತಿ, ಒಟ್ಟ 100 ರೂಪಾಯಿ 80 ರೂಪಾಯಿ 90 ರೂಪಾಯಿ ಈ ತರ ರೇಟ್ ಕೊಟ್ಟು ಹೋಗಾರ ಅವರು ಕೆಜಿಗೆ. ಬೇರೆ ಹಣ್ಣಿಗಿಂತಲೂ ನಿಮ್ಮ ಬೇರೆ ಹಣ್ಣಿಗಿಂತಲೂ ಇದು ಹೆಚ್ಚು ಸಿಗ್ತತ್ರಿ ನಮಗೆ. ಆ ಮಾವಿನ ಹಣ್ಣಿನ ಮಾತ್ರ ನಾವು ಯಾವತ್ತೂ ಕೇಳಿಸ್ಕೊಂಡಿಲ್ರಿ, ಅದನ್ನ ಅವರೇ ಕೊಟ್ಟು ಹೋಗ್ತಿದ್ರು. ನೋಡಮ್ಮ ನೀವು ಹಣ್ಣು ಮಂಡಿ ತೆಗೆದ ತಕ್ಷಣ ಯಾರಿಗೂ ಕೊಡಂಗಿಲ್ಲ, ನಮಗೆ ಬೇಕಾವ ಹಣ್ಣು ಅಂತ ಹೇಳ್ತಿದ್ರು ಅವರು. ಲಾಟ್ ಕೆಜಿ ಗಟ್ಲೆ ಒಬ್ಬೊಬ್ರು 25 ಕೆಜಿ 30 ಕೆಜಿ ಹಿಂಗೆ ಹೋಯ್ತದ್ರು. ಮಾರಾಟ ಮಾಡೋರ ಮಾರಾಟಕ್ಕಲ್ಲ, ತಿನ್ನಕ ಬೇಕು. ಈ ಹಣ್ಣು ಮಾರ್ಕೆಟ್ ಹೋದ್ರು ಸಿಗಲ್ಲ ಅಂತ ಹೇಳ್ತಿದ್ರು ಅವರು. ಈಗಲೂ ಪ್ರತಿ ವರ್ಷ ಪ್ರತಿ ವರ್ಷನು ಫೋನ್ ನಂಬರ್ ಕೊಟ್ಟು ಹೋಗ್ತಾರೆ ಬಂದು. ಈಗ 2 ವರ್ಷ ಹಿಂದಿನ ವರ್ಷ ಆನಿಕಲ್ ಬಿದ್ದು ಎಲ್ಲ ಲಾಸ್ ಆಗಿ ಒಟ್ಟು ಹಣ್ಣು ಆಗ್ಲಿಲ್ಲ. ನಮಗೆ ಒಂದೊಂದು ಕೆ ಜಿನಾರ ನಿಮ್ಗೆ ಕೊಟ್ಟೇ ತಿರ್ಬೇಕು ಅಂತ ಅವರು. ಹಣ್ಣು ಆಗ್ಲಿಲ್ಲ ಮತ್ತೆ ಆನಿಕಲ್ ಬಿದ್ದ್ಬಿಡ್ತು, ಎಲ್ಲ ಕೊಳ್ತು ಹೋಗ್ಬಿಡ್ತು. ಉಳ್ಳಿಗೆ ಹಾಕಿದ್ರ ಇಲ್ಲ ರೀ, ಕೈ ಬಿಟ್ಟಿಲ್ಲ. ಅದನ್ನ ಕೈ ಬಿಟ್ಟಿಲ್ಲ ನೀವು. ಬಹಳ ಮುಖ್ಯವಾಗಿ ನಿಮ್ಗೊಂದು ಪ್ರತ್ಯೇಕವಾಗಿರ್ತಕ್ಕಂತ ಮಾರುಕಟ್ಟೆಯ ಕೊರತೆ ಇದೆ. ವಿಶೇಷ ಗುಣ ನಿಮ್ಮ ಬೆಳೆಗಿದೆ, ವಿಷ ಮುಕ್ತವಾಗಿರ್ತಕ್ಕಂತ ಬೆಳೆಯನ್ನ ಬೆಳಿತಾ ಇದ್ರಿ, ಆದ್ರೆ ಒಂದು ವಿಶೇಷ ಬೆಲೆ ಸಿಗ್ತಾ ಇಲ್ಲ. ಬೆಲೆ ಸಿಗ್ತಾ ಇಲ್ರಿ ನಮ್ಗೆ. ಒಂದೊಂದ್ ಸಲ ನೋವು ಆಗ್ತದ ನೋಡ್ರಿ, ಇಷ್ಟೆಲ್ಲ ಕಷ್ಟ ಬಿದ್ದು ಕಡಿಮೆ ಬೆಳೆಯಾಗಿ ತೆಗಿತೀವಿ, ಇದಕ್ ಬೆಲೆ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಯಾರು ನೋವು ಆಗಲ್ಲ ಹೇಳ್ರಿ. ಮತ್ತೆ ನಿಮಗೆ ಈ ಸಾವಯವ ಕೃಷಿಯಲ್ಲಿ ವೆಚ್ಚ ಕಡಿಮೆ ಆಗ್ತಾ ಇದೆ ಅಲ್ವಾ? ಬೇರೆ ಗೊಬ್ಬರಗಳಿಗೆ ಔಷಧಿಗಳಿಗೆ ಹಣ ವ್ಯಯ ಮಾಡೋದು ಕಡಿಮೆ ಆಗ್ತದೆ. ಕಡಿಮೆ ಆಗ್ತತ್ರಿ. ಅದು ಒಂದು ನಿಮಗೆ ಸಮಾಧಾನದ ಸಂಗತಿ. ಸ್ವಲ್ಪ ಧೈರ್ಯ ಧೈರ್ಯ, ಹೆಚ್ಚು ಹಣ ಏನು ಕಳ್ಕೊಳ್ಳೋದಿಲ್ಲ, ಕಳ್ಕೊಳ್ಳೋದಿಲ್ಲ ಅಲ್ರಿ. ಮತ್ತೆ ಹಂಗಾಗಿ ಎಷ್ಟು ಬರ್ತೈತೆ ಅದಕ್ಕೆ. ಆದ್ರೆ ಜನರಿಗೆ ಸಾವಯವ ಬೆಳೆಗಳ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಇದೆ ರೀ, ಇಂಥ ಬೆಳೆಗಳು ಇಂಥ ಕಡೆ ಸಿಗ್ತದೆ, ಇದನ್ನ ನಾವು ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದು ಮಾಹಿತಿಯ ಕೊರತೆ ಇದೆ. ಇದೆ ರೀ. ಸರ್, ನೀವು ಈ ತರದ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಮಾರುಕಟ್ಟೆ ಮಾಡೋದು ಪ್ರಯತ್ನ ಮಾಡಿಲ್ಲ ನೀವು ಹೇಳ್ತಾರ ಪ್ರಕಾರ? ಇಲ್ಲಿ ಮಾಡಿಲ್ಲ ರೀ. ಒಳ್ಳೇದು ಕೊಟ್ರಮ್ಮರೆ, ಸಾವಯವ ಕೃಷಿ ಮಾಡ್ತಾ ಇದ್ರಿ ನೀವು, ದಂಪತಿಗಳು ಎಲ್ಲ ಸೇರಿಕೊಂಡು ತರಕಾರಿ ಬೆಳೆಗಳನ್ನೆಲ್ಲ ಬೆಳಿತೀರಿ, ಶೇಂಗಾ ಬೆಳಿತೀರಿ, ಹಾಗೆ ಮರ ಕೃಷಿಯನ್ನು ಮಾಡ್ತಾ ಇದ್ದೀರಿ. ಮಾವಿನ ಹಣ್ಣು ನಿಮ್ಮ ಮರದಲ್ಲಿರ್ತಕ್ಕಂಥ ಹಣ್ಣಿಗೆ ವಿಶೇಷವಾದ ಬೇಡಿಕೆ ಇದೆ, ಯಾಕೆಂದರೆ ಅದು ಸಹಜವಾಗಿ ಹಣ್ಣಾಗಿರ್ತಕ್ಕಂಥ ಹಣ್ಣು, ಮತ್ತು ಯಾವುದೇ ಔಷಧಿಗಳನ್ನು ಸಿಂಪರಣೆ ಮಾಡದೆ ಪೌಡರ್ ಹಾಕಿ ಹಣ್ಣು ಮಾಡದೆ ಇರೋದ್ರಿಂದ ಬೇಡಿಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ. ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀಮತಿ ಕೊಟ್ರಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ರೈತರು ತಮ್ಮಲ್ಲಿರುವಂಥ ರಾಸುಗಳ ಸಂಖ್ಯೆಗೆ ಅನುಗುಣವಾಗಿ ಮನೆಯಲ್ಲಿ ವಾಸಿಸುವ ಜನರ ಸಂಖ್ಯೆಯನ್ನು ನೋಡಿಕೊಂಡು ನಿರ್ದಿಷ್ಟ ಗಾತ್ರದ ಜೈವಿಕ ಅನಿಲ ಘಟಕವನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ರೈತರು ಜೈವಿಕ ಅನಿಲ ಘಟಕವನ್ನು ಕಟ್ಟಿಸಿಕೊಳ್ಳೋದಕ್ಕೆ ಸಹಕಾರ ಸಂಘಗಳ ಮೂಲಕ ಅಥವಾ ಬ್ಯಾಂಕುಗಳ ಮೂಲಕ ಸಾಲದ ಸೌಲಭ್ಯ ದೊರೆಯುತ್ತೆ. ಜೈವಿಕ ಅನಿಲ ಘಟಕವನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾಗುವಂಥ ತಾಂತ್ರಿಕ ಮಾಹಿತಿಯನ್ನು ಕೃಷಿ ಇಲಾಖೆಯ ಅಧಿಕಾರಿಗಳನ್ನಾಗಲಿ ಅಥವಾ ತಾಲೂಕು ಪಂಚಾಯಿತಿ ಸಮಿತಿಯ ಅಧಿಕಾರಿಗಳನ್ನಾಗಲಿ ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಜೈವಿಕ ಅನಿಲ ಘಟಕಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದರಿಂದ ಹಲವಾರು ಪ್ರಯೋಜನಗಳಿವೆ. ಬಹಳ ಕಡಿಮೆ ಖರ್ಚಿನಿಂದ ಅಗತ್ಯವಾದ ಇಂಧನವನ್ನು ಸುಲಭವಾಗಿ ಉತ್ಪಾದನೆ ಮಾಡಬಹುದು. ಇದರಿಂದ ಕಡಿಮೆ ಕಾಲದಲ್ಲಿ ಹೆಚ್ಚು ಶ್ರಮ ಇಲ್ಲದೆ ಪಾತ್ರೆಗಳು ಮಸಿಯಾಗದಂತೆ ಅಡಿಗೆ ಮಾಡಿಕೊಳ್ಳಬಹುದು. ಅನಿಲ ಯಂತ್ರದಿಂದ ಹೊರಬರುವಂಥ ಸಗಣಿ ಬಗಡ ಸಾಧಾರಣ ಸಗಣಿ ಗೊಬ್ಬರಕ್ಕಿಂತ ಅಧಿಕ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಇದನ್ನು ಭೂಮಿಗೆ ಬಳಸಿದಾಗ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿ ಅಧಿಕ ಇಳುವರಿಯನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಅಲ್ಲದೆ ಈ ಗೊಬ್ಬರ ಕಳೆ ಬೀಜಗಳಿಂದ ಮುಕ್ತವಾಗಿರುತ್ತೆ. ಅಡಿಗೆ ಮಾಡಲು ಇಂಧನಕ್ಕಾಗಿ ಸೌದೆಯನ್ನು ಬಳಸೋದು ತಪ್ಪುತ್ತೆ. ಇದರಿಂದ ಸಸ್ಯ ಸಂಪತ್ತನ್ನು ಉಳಿಸಿದಂತಾಗುತ್ತೆ. ಸಗಣಿ ಬೆರಣಿ ರೂಪದಲ್ಲಿ ವ್ಯರ್ಥವಾಗೋದನ್ನು ತಪ್ಪಿಸಬಹುದು. ಅನಿಲದ ಶಕ್ತಿಯನ್ನು ದೀಪ ಹಚ್ಚೋದಕ್ಕೆ, ನೀರು ಎತ್ತೋದಕ್ಕೆ, ಹೀಗೆ ಹಲವಾರು ರೂಪಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಬದಲಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬಳಸೋದಕ್ಕೆ ಸಾಧ್ಯ. ಇಂಧನದ ಉಪಯೋಗಕ್ಕಾಗಿ ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ಗಳ ಅವಲಂಬನೆ ಕಡಿಮೆ ಆಗುತ್ತೆ. ಈ ರೀತಿ ಎಲ್ಲ ರೈತರು ಜೈವಿಕ ಅನಿಲ ಘಟಕವನ್ನು ನಿರ್ಮಾಣ ಮಾಡಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಿದರೆ ದೇಶ ಇಂಧನ ಸ್ವಾವಲಂಬಿ ಆಗಬಹುದು. ರೈತರು ಕೀಟನಾಶಕ ಹಾಗೂ ಶಿಲೀಂಧ್ರನಾಶಕಗಳನ್ನು ಬಳಸುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಸಸ್ಯ ಸಂರಕ್ಷಣೆಗೆ ಬಳಸುವಂಥ ಕೀಟ ಹಾಗೂ ಶಿಲೀಂಧ್ರನಾಶಕಗಳು ವಿಷಯುಕ್ತವಾಗಿರ್ತವೆ. ಅವು ಮನುಷ್ಯರಿಗೆ ಹಾಗೂ ಸಾಕುಪ್ರಾಣಿಗಳಿಗೆ ಹಾನಿ ಮಾಡಬಹುದು. ಆದ್ದರಿಂದ ರೈತರು ಇವುಗಳನ್ನು ಬಹಳ ಜಾಗ್ರತೆಯಿಂದ ಸಸ್ಯ ಸಂರಕ್ಷಣೆಯಲ್ಲಿ ಬಳಸಬೇಕು. ಕೀಟನಾಶಕಗಳಿಗೆ ಸಂಬಂಧಿಸಿದಂತೆ ಅನೇಕ ಕಾನೂನು ನಿಬಂಧನೆಗಳು ಕೂಡ ಇವೆ. ಉತ್ತಮ ದರ್ಜೆಯ ನಿಗದಿತ ಪ್ರಮಾಣದ ಪೀಡಿನಾಶಕಗಳನ್ನು ಆಯ್ಕೆ ಮಾಡಿ ಬಳಸಬೇಕು. ಕೀಟನಾಶಕಗಳಿಗೆ ಸಂಬಂಧಿಸಿದಂತೆ ಅನೇಕ ಕಾನೂನು ನಿಬಂಧನೆಗಳು ಕೂಡ ಇವೆ. ಉತ್ತಮ ದರ್ಜೆಯ ನಿಗದಿತ ಪ್ರಮಾಣದ ಪೀಡಿನಾಶಕಗಳನ್ನು ಆಯ್ಕೆ ಮಾಡಿ ಬಳಸಬೇಕು. ಪೀಡಿನಾಶಕಗಳನ್ನು ಮಕ್ಕಳು ಮತ್ತು ಸಾಕುಪ್ರಾಣಿಗಳಿಗೆ ಸಿಗದಂತೆ ದೂರ ಕಪಾಟಿನಲ್ಲಿಟ್ಟು ಬೀಗ ಹಾಕಿ ಹೆಚ್ಚು ಸೂರ್ಯನ ಬೆಳಕು ಬೀಳದಂಥ ಪ್ರದೇಶದಲ್ಲಿ ಇಟ್ಟಿರಬೇಕು. ಪೀಡನಾಶಕಗಳನ್ನು ಆಹಾರ ವಸ್ತುಗಳ ಅಥವಾ ಇತರೆ ಔಷಧಿಗಳ ಜೊತೆಯಲ್ಲಿ ಇಡಬಾರದು. ಪೀಡನಾಶಕದ ಪ್ರತಿಯೊಂದು ಪ್ಯಾಕೆಟಿನ ಜೊತೆಗೆ ಇರುವಂಥ

ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಮನುಜರ ತಾಯಿ ಸಿಮರು ಬಾಳಲ್ಲದೆ, ಈ ಪರಿಯ